ಬಳ್ಳಿ ತರಕಾರಿ ಬೆಳೆಗಳು ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿ ಆರ್ ರಘು ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ರಘು ಅವರೇ ನಮಸ್ಕಾರ. ನಮಸ್ತೆ. ತಾವು ಈ ದಿವಸ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಹಳ ವೇಗವಾಗಿ ಬೆಳೆದು ಆದಾಯವನ್ನ ಪಡೆದುಕೊಳ್ಳುವಂತಹ ತರಕಾರಿ ಬೆಳೆಗಳ ತಳಿಗಳು ಮತ್ತೆ ಅದರ ಪ್ರಾಮುಖ್ಯತೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನ ನೀಡಬೇಕು ಸರ್. ನಾನು ಡಾಕ್ಟರ್ ರಘು ಬಿ ಆರ್ ಅಂತ. ಬೆಂಗಳೂರಿನಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಇದರ ಅಡಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಇದನ್ನು ಜನಪ್ರಿಯವಾಗಿ IIHR ಅಂತ ಕರೀತೀವಿ. ಈ ಸಂಸ್ಥೆಯಲ್ಲಿ ತರಕಾರಿ ಬೆಳೆಗಳ ವಿಭಾಗದಲ್ಲಿ ವಿಜ್ಞಾನಿಯಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ಈ ದಿನ ನಾನು ನಿಮ್ಮೊಂದಿಗೆ ಇರುವ ಉದ್ದೇಶ ಏನಂದ್ರೆ, ಕೆಲವೊಂದು ತರಕಾರಿ ಬೆಳೆಗಳು ಅಂದ್ರೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದ ಒಂದು ಹೇಗೆ ಲಾಭ ಪಡೆಯಬಹುದು, ಮತ್ತು ಈ ಬೆಳೆಗಳ ಒಂದು ವಿಶೇಷಗಳೇನಂದ್ರೆ ರೋಗ ರುಜಿನಗಳು ಕಡಿಮೆ. ಸೊ ಈ ರೀತಿಯಾದ ಒಂದು ತರಕಾರಿ ಬೆಳೆಗಳ ಬಗ್ಗೆ ನಾವು ವಿಷಯವನ್ನ ಚರ್ಚಿಸುವುದಕ್ಕಾಗಿ ಅಥವಾ ಒಂದು ವಿಷಯವನ್ನ ನಾವು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವುದಕ್ಕೆ ಈ ದಿನ ನಾನು ನಿಮ್ಮೊಂದಿಗೆ ಇದ್ದೇನೆ. ರೈತ ಬಾಂಧವರೇ, ನಾನು ಯಾವ್ಯಾವ ತರಕಾರಿಗಳು ಅಂತ ಹೇಳಿದೆ ಅಂದ್ರೆ, ಈ ದ್ವಿದಳ ತರಕಾರಿಗಳಂತ ನಾವು ಕರಿತೀವಿ. ದ್ವಿದಳ ಅಂತಂದ್ರೆ ಲೆಗ್ಯೂಮ್ ಅಂತ ನಾವು ಕರಿತೀವಿ, ಲೆಗ್ಯೂಮಿನಸ್ ವೆಜಿಟೇಬಲ್ ಅಥವಾ ದ್ವಿದಳ ತರಕಾರಿಗಳು. ಈ ನಾವು ನೋಡಿರ್ಬೋದು ತಿಂಗಳ ಉರುಳಿ, ತಿಂಗಳ ಉರುಳಿ ಚೊಟ್ಟು ಅಂತಲೂ ನಮ್ ಕಡೆ ಕರಿತೀವಿ, ಬೀನ್ಸ್ ಅಂತ ಕರೀತಾರೆ, ಅಂದ್ರೆ ನಮ್ಮ ಒಂದು ಆಡು ಭಾಷೆ ಅಂದ್ರೆ ಲೋಕಲ್ ಆಗಿ ಬೇರೆ ಬೇರೆ ಭಾಷೆಯಲ್ಲಿ ಅದನ್ನ ನಾವು ಕರಿತೀವಿ, ಇಲ್ಲ ಇಂಗ್ಲಿಷ್ ಅಲ್ಲಿ ಆದ್ರೆ ಅದನ್ನ ಫ್ರೆಂಚ್ ಬೀನ್ ಅಂತಲೂ ಕರಿತೀವಿ. ಇದು ಮಾರುಕಟ್ಟೆಯಲ್ಲಿ ನೀವು ಎಲ್ಲೇ ನೀವು ತರಕಾರಿ ಅಂಗಡಿಗೆ ಹೋದ್ರು ಎಲ್ಲೇ ಹೋದ್ರು ಈ ಬೀನ್ಸ್ ಇಲ್ದಲೆ ಇರೋ ಜಾಗನೇ ಇಲ್ಲ. ಮತ್ತೆ ನಾವು ವಾರದಲ್ಲಿ ಒಂದ್ ಎರಡು ಮೂರು ಸಲಿನರಾಗ್ಲಿ ಈ ಬೀನ್ಸ್ ಇಂದ ಸಾಂಬಾರ್ ಆಗ್ಲಿ ಅಥವಾ ಪುಲಾವ್ ಆಗ್ಲಿ ಅಥವಾ ಪಲ್ಯಗಳಾಗ್ಲಿ ಏನೇ ಇಲ್ದಲೆ ನಾವು ಇದನ್ನ ತಿಂದಲೇ ಇರೋದಿಲ್ಲ. ಆ ರೀತಿ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಒಂದು ಅವಿಭಾಜ್ಯ ಅಂಗ. ಇದೇ ರೀತಿ ಇದರ ಒಂದು ವಿಶೇಷಗಳೇನಂದ್ರೆ, ಎಲ್ಲರಿಗೂ ನಮಗೆ ಗೊತ್ತಿದೆ, ದ್ವಿದಳ ಅಂದ್ರೆ ನಾವು ಏನಂತ ಕರಿತೀವಿ, ಧಾನ್ಯಗಳಲ್ಲದೆ ಬೇಳೆಕಾಳುಗಳ ಒಂದು ವಿಶೇಷಗಳೇನಂದ್ರೆ ಅದರಲ್ಲಿ ಅಧಿಕವಾದ ಪ್ರೋಟೀನ್ ಇರ್ತವೆ, ಮತ್ತೆ ಖನಿಜಾಂಶಗಳು ಜಾಸ್ತಿ ಇರ್ತವೆ, ವೈಟಮಿನ್ಗಳು ಜಾಸ್ತಿ ಇರ್ತವೆ. ಹಂಗಾಗ್ಬಿಟ್ಟು ನಾವು ಈ ಯಾರು ಮಾಂಸಾಹಾರ ತಿನ್ನೋದಿಲ್ಲ, ಯಾರು ಸಸ್ಯಾಹಾರವನ್ನ ಅವಲಂಬಿತ ಆಗಿರ್ತಾರೆ ಅವರಿಗೆ ಪ್ರೋಟೀನ್ನ ಒಂದು ಒಂದು ಪ್ರಮುಖವಾದ ಒಂದು ಅಂಶ ಇದರಿಂದ ಬರುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ಮತ್ತು ಆಹಾರ ಪದ್ಧತಿಯಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸ್ತವೆ. ಹಾಗಾಗಿ ಈ ದಿನ ನಾನು ಈ ಬೆಳೆಗಳನ್ನ ಯಾವ ರೀತಿ ಬೆಳೆಯೋದು, ಯಾವ ರೀತಿ ಈ ಬೆಳೆಗಳ ಬಗ್ಗೆ ಇರುವ ಒಂದು ಮಾಹಿತಿಗಳಾಗ್ಲಿ ಅಥವಾ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂತ ಒಂದು ಉತ್ತಮ ತಳಿಗಳ ಬಗ್ಗೆ ಮತ್ತು ಅವುಗಳ ರೋಗ ನಿರೋಧತೆ ಮತ್ತು ಅವುಗಳ ಇಳುವರಿ ಕ್ಷಮತೆ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ ನಾನು ನಿಮ್ಗೆ ಹಂಚಲು ಬಯಸುವುದೇನೆಂದ್ರೆ ಹುರುಳಿಕಾಯಿ ಅಂತ ನಾವು ಕರಿತೀವಿ. ಈಗ ನಾನು ಮೊದಲೇ ಹೇಳ್ದಂಗೆ ಹುರುಳಿಕಾಯಿ ಅಥವಾ ತಿಂಗಳು ಹುರುಳಿಕಾಯಿ ಅಥವಾ ಫ್ರೆಂಚ್ ಬೀನ್ ಅಂತಲೂ ನಾವು ಇದನ್ನ ಕರಿತೀವಿ. ನಮ್ಮ ಸಂಸ್ಥೆ ಈ ಒಂದು ತಿಂಗಳ ಹುರುಳಿಯಲ್ಲಿ ಉತ್ತಮವಾದ ಒಂದು ಸಂಶೋಧನೆಯನ್ನ ನಡೆಸುತ್ತಿದೆ. ಹಲವಾರು ಈ ಒಂದು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಹಲವಾರು ತಳಿಗಳು ಏನಕ್ಕೆ ಅಂದ್ರೆ, ಇದರ ಒಂದು ಉದ್ದೇಶಗಳಾಗಿರ್ಬೋದು, ರೋಗ ನಿರೋಧತೆಗಳಾಗಿರ್ಬೋದು ಅಥವಾ ಒಂದು ಬೆಳೆಯುವ ಕಾಲ ಬಹಳ ವಿಭಿನ್ನವಾಗಿದೆ ಮತ್ತು ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿಯಾದ ವಿಭಿನ್ನಗಳಿದೆ. ಅದಕ್ಕೋಸ್ಕರ ಎಲ್ಲಾ ಒಂದು ರೈತರಿಗೂ ಇದು ಮುಟ್ಟುವ ಹಾಗೆ ಅವರ ಒಂದು ಏನೇನು ಒಂದು ಅನುಕೂಲವಾಗಿ ಯಾವ್ಯಾವ ರೀತಿಯಾದ ಒಂದು ತಳಿಗಳು ಬೇಕೋ ಆ ರೀತಿಯಾದ ತಳಿಗಳನ್ನು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ನಾವು ಮೊದಲನೆಯದಾಗಿ ಈ ಒಂದು ತಿಂಗಳ ಉರುಳಿಯಲ್ಲಿ ಹೇಳೋದಾದ್ರೆ ಒಂದು ಅರ್ಕ ಕೋಮಲ್ ಅಂತ. ಇದು ಅರ್ಕ ಕೋಮಲ್ಲು ನಮ್ಮ ಸಂಸ್ಥೆಯೇ ಬಿಡುಗಡೆ ಮಾಡಿದ ಒಂದು ತಳಿ. ಇದು ಒಂದು ಹಳೆಯ ತಳಿ ಆದ್ರೂ ಜನಪ್ರಿಯ ತಳಿ. ನೀವು ನಾವು ಕರ್ನಾಟಕದ ಒಂದು ಉತ್ತರ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕದ ಕಡೆ ನೀವೆಲ್ಲರೂ ಹೋದ್ರೆ ಇದು ಒಂದು ಸ್ವಲ್ಪ ಚಪ್ಪಟೆಯಾದ ಹಸಿರು ಬಣ್ಣದ ಸ್ವಲ್ಪ ಉದ್ದ ನಾಟಿ ಕಾಯಿ ತರ ಒಂಥರ ಕಾಣುತ್ತೆ. ಇದು ಅರ್ಕ ಸುಕೋಮಲು ತುಂಬಾ ಒಂದು ಜನಪ್ರಿಯ ತಳಿ ಮತ್ತೆ ಇದರಲ್ಲಿ ನಾರಿನಂಶ ತುಂಬಾ ಕಡಿಮೆ ಮತ್ತೆ ಇದರ ಒಂದು ಇಳುವರಿಯ ಕ್ಷಮತೆ ಹೇಳೋದಾದ್ರೆ ಸುಮಾರು ಒಂದು 7-8 ಟನ್ ಪ್ರತಿ ಎಕರೆಗೆ ಕೊಡುವ ಒಂದು ಕ್ಷಮತೆ ಹೊಂದಿದೆ. ತಿಂಗಳ ಉರುಳಿ ಅಂತಂದ್ರೆ ಸುಮಾರು ಒಂದು 2-2.5 ತಿಂಗಳಲ್ಲಿ ಇದನ್ನ ನಾವು ಈ ಕಟಾವನ್ನು ಮುಗಿಸಬಹುದು. ಅದಕ್ಕೋಸ್ಕರ ತುಂಬಾ ಜನಪ್ರಿಯವಾದ ತಳಿ. ಆದ್ರೆ ಇದಕ್ಕೆ ಒಂದು ಸಮಸ್ಯೆ ಏನಪ್ಪ ಅಂದ್ರೆ, ಈ ತಳಿಗೆ ತುಕ್ಕು ರೋಗ ಅಂತ ಬರುತ್ತೆ. ಈ ತುಕ್ಕು ರೋಗ ತಿಂಗಳ ಉರುಳಿಗೆ ತುಂಬಾ ಕಾಡುವಂತ ಒಂದು ಸಮಸ್ಯೆ. ಅದಕ್ಕೋಸ್ಕರ ಇದನ್ನ ಮನಗಂಡೆ ನಮ್ಮ ಸಂಸ್ಥೆ ಇದಕ್ಕೆ ರೋಗ ನಿರೋಧತೆ ಇರುವ ಮತ್ತೆ ಇದೇ ರೀತಿ ಇಳುವರಿ ಕ್ಷಮತೆ ಇರುವ ಮತ್ತು ಇದೇ ಒಂದು ಗುಣಮಟ್ಟದ ಅಂದ್ರೆ ಹೆಂಗೆಂದ್ರೆ ಕಾಯಿಯ ಸಿಪ್ಪೆಯಲ್ಲಿ ಕಡಿಮೆ ನಾರಿನಂಶ ಇರಬಹುದು ಮತ್ತು ಅದರ ಒಂದು ಆಕಾರ ಅಂದ್ರೆ ಒಂದು ದುಂಡಾಕಾರವಾಗಿ ಕಾಣುವಂತದ್ದು ಮತ್ತು ಅದರ ಉದ್ದ ಅಂದ್ರೆ ನಾವು ಏನಾದ್ರು ಒಂದು ಮಾರುಕಟ್ಟೆಗೆ ಹಾಕಿದ್ರೆ ಗ್ರಾಹಕರು ತಕ್ಷಣ ಅದನ್ನು ಇಷ್ಟಪಡೋ ರೀತಿನಲ್ಲಿ ಇರಬೇಕು. ಆ ರೀತಿಯಾದ ಒಂದು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಮೊದಲನೆಯದಾಗಿ ಈ ತಳಿಗಳಲ್ಲಿ ಅರ್ಕ ಶರತ್ ಅಂತ, ಅರ್ಕ ಶರತ್ ಈ ತಳಿ ದುಂಡಾಕಾರವಾಗಿರುತ್ತೆ, ಹಸಿರು ಬಣ್ಣದಾಗಿರುತ್ತೆ, ಇದರಲ್ಲಿ ನಾರಿನಂಶ ಇರುವುದೇ ಇಲ್ಲ. ಇದು ಒಂದು ಉತ್ತಮ ಮತ್ತು ಇದರ ಒಂದು ಒಂದು ಇಳುವರಿಯ ಕ್ಷಮತೆ ಹೇಳೋದಾದ್ರೆ 7-8 ಟನ್. ಇದೇ ರೀತಿ ನಾನು ಹೇಳ್ದಂಗೆ ತುಕ್ಕು ರೋಗ ಅಂತ ಹೇಳಿದೆ. ಈ ತುಕ್ಕು ರೋಗಕ್ಕೆ ರೋಗ ನಿರೋಧತೆ ಮತ್ತು ಅಧಿಕ ಇಳುವರಿ ಅಂದ್ರೆ ಸುಮಾರು ಒಂದು 2-3 ಟನ್ ಹೆಚ್ಚಿಗೆ ಅಂತಂದ್ರೆ 9-10 ಟನ್ ಕೊಡುವಂತ ಒಂದು ಕ್ಷಮತೆ ಇರತಕ್ಕಂತ ಒಂದು ಇನ್ನೊಂದು ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಅರ್ಕ ಅನೂಪ್ ಅಂತ, ಇದರ ಒಂದು ಹೆಸರೇನಂದ್ರೆ ಅರ್ಕ ಅನೂಪ್. ಈ ಅರ್ಕ ಅನೂಪ್ ತುಕ್ಕು ರೋಗಕ್ಕೆ ರೋಗ ನಿರೋಧತೆಯನ್ನು ಹೊಂದಿದೆ. ಏನಾಗುತ್ತೆ ಅಂದ್ರೆ ನಾವು ಈ ತಳಿಗಳು ನಾನು ಏನ್ ಹೇಳಿದೆ, ಈ ಅರ್ಕ ಅನೂಪ್ ಇರಬಹುದು, ಅರ್ಕ ಒಂದು ಶರತ್ ಇರಬಹುದು, ಈ ತಳಿಗಳನ್ನ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನ ನಾವು ವರ್ಷದ ಯಾವ ಕಾಲದಲ್ಲಾಗ್ಲಿ ಬೆಳಿಬಹುದು. ಬೇಸಿಗೆ ಆಗಿರಬಹುದು ಅಥವಾ ಚಳಿಗಾಲ ಆಗಿರಬಹುದು ಅಥವಾ ಮಳೆಗಾಲ ಆಗಿರಬಹುದು, ನಾವು ಯಾವ ಕಾಲದಲ್ಲಾಗ್ಲಿ ಈ ತಳಿಗಳನ್ನ ಬೆಳಿಬಹುದು. ಮತ್ತು ಅದೇ ರೀತಿ ಏನಾಗುತ್ತೆ ಅಂದ್ರೆ ಈ ತಿಂಗಳ ಒಂದು ಉರುಳಿಯನ್ನ ನಾವು ಬೇಸಿಗೆ ಕಾಲದಲ್ಲೂ ನೀರಾವರಿ ಎಲ್ಲೆಲ್ಲಿದೆ ಅಥವಾ ಬೋರ್ವೆಲ್ ಆಗಿರ್ಬೋದು, ಬಾವಿ ನೀರಾವರಿ ಆಗಿರ್ಬೋದು, ಆ ಜಾಗದಲ್ಲಿ ಎಲ್ಲೆಲ್ಲಿ ನಾವು ನೀರಾವರಿ ಇದೆ ಆ ಜಾಗದಲ್ಲಿ ಈ ಮಾರುಕಟ್ಟೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇಸಿಗೆ ಕಾಲದಲ್ಲೂ ನಾವು ಬೆಳಿತೀವಿ. ಆದ್ರೆ ಬೇಸಿಗೆ ಕಾಲದಲ್ಲಿ ಏನಂದ್ರೆ ಉಷ್ಣಾಂಶ ಮತ್ತೆ ಜಾಸ್ತಿ ಇರುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಹೂಗಳು ಉದುರ ಒಂದು ಅವಕಾಶ ಅಂದ್ರೆ ಜಾಸ್ತಿ ಈ ಹೂ ಕಟ್ಟದೇ ಇಲ್ಲ ನಮ್ಗೆ. ಹೂ ಉದುರಿದಾಗ ಏನಾಗುತ್ತೆ ಅಂದ್ರೆ ಅದರ ಒಂದು ಕಾಯಿ ಕಟ್ಟುವ ಒಂದು ಸಾಂದ್ರತೆಯನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಇದನ್ನ ನಾವು ಮನಗಂಡು ನಮ್ಮ ಸಂಸ್ಥೆ ಒಂದು ಅರ್ಕ ಅರ್ಜುನ್ ಅಂತ ಒಂದು ತಳಿಯನ್ನು ನಾವು ಈ ತಿಂಗಳು ಉರುಳಿಯಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಇದರ ಒಂದು ವಿಶೇಷತೆ ಏನಂದ್ರೆ ಇದು ಅಷ್ಟೇನೆ, ಇದರ ಒಂದು ಕಾಯಿಯ ಗುಣಮಟ್ಟ ಎಲ್ಲಾ ನಮ್ಮ ಸಂಸ್ಥೆಯಲ್ಲಿ ಬಿಡುಗಡೆ ಮಾಡಿದ ಕಾಯಿಯ ಮತ್ತು ತಳಿಗಳ ಗುಣಮಟ್ಟದ ರೀತಿನಲ್ಲೇ ಇದೆ. ಅಂದ್ರೆ ಸಿಪ್ಪೆಯಲ್ಲಿ ನಾರಾಗಲಿ ಇದರ ಉದ್ದದಲ್ಲಾಗಲಿ ಯಾವುದೇ ಆಗದಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಈ ಅರ್ಕ ಅರ್ಜುನ್ದ ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ ಇದು ಸ್ವಲ್ಪ 30-35 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೂ ಯಾವುದೇ ಒಂದು ಹೂವು ಬೀಳೋದಾಗಿ ಇಲ್ಲ ಮತ್ತು ಕಾಯನ್ನು ತುಂಬಾ ಚೆನ್ನಾಗಿ ಕಟ್ಟುತ್ತೆ. ಆದ್ರಿಂದ ಇದನ್ನ ನಾವು ಬೇಸಿಗೆ ಕಾಲದಲ್ಲಿ ಯಾರು ಬೆಳಿಬೇಕು ಅಂದ್ರೆ ಈ ಅರ್ಕ ಅರ್ಜುನ್ ತಳಿಯನ್ನ ಆಯ್ಕೆ ಮಾಡ್ಕೊಬಹುದು. ಇದುವರೆಗೂ ನಾನು ಏನೇನು ಹೇಳಿದೆ, ಅರ್ಕ ಶರತ್ ಆಗಿರ್ಬೋದು ಅಥವಾ ಅರ್ಕ ಅರ್ಜುನ್ ಆಗಿರ್ಬೋದು, ಅರ್ಕ ಹನೂಪ್ ಆಗಿರ್ಬೋದು ಅಥವಾ ಅರ್ಕ ಸುಕೋಮಲ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಗಿಡದ ರೂಪದಲ್ಲಿ ತಿಂಗಳ ಉರುಳಿ ಗಿಡದ ರೂಪದಲ್ಲಿ ಬೆಳೆಯಂತ ಇವು. ಇದು ಗಿಡದ ರೂಪದಲ್ಲಿ ಇರೋದ್ರಿಂದ ಒಂದು 3-4 ಇಲ್ಲ 5 ಕಟಾವು ಮಾಡಬಹುದು, ಇದೇ ರೀತಿ ಇದೆ. ಆದ್ರೆ ಇತ್ತೀಚೆಗೆ ತುಂಬಾ ಜನಪ್ರಿಯ ಆಗ್ತಾ ಇರೋದೇನಂದ್ರೆ ಈ ಬಳ್ಳಿ ರೀತಿನಲ್ಲಿ ತಿಂಗಳ ಉರುಳಿನ ಬೆಳೆಯೋದು. ಬಳ್ಳಿ ರೀತಿ ಅಂದ್ರೆ ನಾವೇನಂದ್ರೆ ಐರನ್ ಆಂಗಲ್ಗಳು ಅಥವಾ ಯಾವ್ದಾದ್ರು ಮರದ ಒಂದು ಕೊಂಬೆಗಳನ್ನ ನೆಟ್ಬಿಟ್ಟು ಬಳ್ಳಿ ರೀತಿನಲ್ಲಿ ಅವಕ್ಕೆ ಹಬ್ಬಿಸ್ಬಿಟ್ಟು ಸುಮಾರು 1-7 ಕಟಾವು ಮಾಡುವಂತ ಕ್ಷಮತೆ ಇರತಕ್ಕಂತ ತಳಿಗಳು ತುಂಬಾ ಜನಪ್ರಿಯ ಆಗ್ತಿದೆ. ಇದನ್ನ ನಾವು ಮನಗಂಡು ನಮ್ಮ ಒಂದು ಸಂಸ್ಥೆ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ನಮ್ಮ ಸಂಸ್ಥೆ ಒಂದು ಅರ್ಕ ಸುಕೋಮಲ್ ಅಂತ ಒಂದು ತಳಿಯನ್ನ ಈ ತಿಂಗಳ ಉರುಳಿಯಲ್ಲಿ ಬಿಡುಗಡೆ ಮಾಡಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ ನೀವು ಮಾರುಕಟ್ಟೆಯಲ್ಲಿ ಒಂದು ಖಾಸಗಿ ಕಂಪನಿಗಳು ಏನೇನು ಈ ಒಂದು ಬಳ್ಳಿ ರೂಪದಲ್ಲಿ ತಿಂಗಳ ಅವಳೆ ನೀವು ತಗೊಂಡ್ರೆ ಅದಕ್ಕೆ ತುಕ್ಕು ರೋಗದ ಬಾಧೆ ಬಂದೇ ಬರುತ್ತೆ. ಆದರೆ ಈ ಸುಕೋಮಲ್ ತಳಿಯ ಒಂದು ವಿಶೇಷತೆ ಏನಂದ್ರೆ ಅಧಿಕ ಇಳುವರಿಯ ಜೊತೆಯಲ್ಲಿ ಇದು ತುಕ್ಕು ರೋಗದ ನಿರೋಧತೆಯನ್ನು ಕೂಡ ಹೊಂದಿದೆ. ಮತ್ತು ಇದರ ಒಂದು ಇಳುವರಿಯ ಕ್ಷಮತೆಯ ಬಗ್ಗೆ ಹೇಳೋದಾದ್ರೆ ಇದು ಸುಮಾರು 12-15 ಟನ್ ತಿಂಗಳ ಉರುಳಿಯ ಇಳುವರಿ ಕೊಡುವ ಒಂದು ಕ್ಷಮತೆಯನ್ನ ಕೂಡ ಹೊಂದಿದೆ. ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಎತ್ತುಗಳೇ ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಅನುಭವಿ ಪಶುವೈದ್ಯರ ಮಾರ್ಗದರ್ಶನ, ನುರಿತ ರೈತರ ಅನುಭವದ ಮಾತು, ನೇರ ಫೋನಿನ ಕಾರ್ಯಕ್ರಮ, ಆಸಕ್ತರಿಗೆ ವಿಶೇಷ ತರಬೇತಿಯ ಆಯೋಜನೆ. ಈ ಬಾನುಲಿ ಸರಣಿಯ ವಿಶೇಷ ಕೇಳಿ ಕೇಳಿಸಿ ಎತ್ತುಗಳ ಭವ್ಯ ಪರಂಪರೆ ಉಳಿಸಿ. ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ನಿಮಗಾಗಿ ಮೂಡಿ ಬರುತ್ತಿದೆ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು. ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ. ರೈತ ಬಾಂಧವರೇ, ಇದೇ ರೀತಿ ನಮ್ಮ ಸಂಸ್ಥೆ ಇನ್ನೂ ಹಲವು ದ್ವಿದಳ ತರಕಾರಿಗಳು ಬಗ್ಗೆನೂ ಸಂಶೋಧನೆಯನ್ನ ನಡೆಸ್ತಿದೆ. ಇದರಲ್ಲಿ ಇನ್ನೊಂದು ದ್ವಿದಳ ತರಕಾರಿ ಅಂದ್ರೆ ತರಕಾರಿ ಅವರೆ ಅಂತ ನಾವು ಕರಿತೀವಿ. ನಾವು ಅವರೆ ಅಂದ ಕೂಡಲೇ ನಮಗೆ ಜ್ಞಾಪಕ ಬರೋದೇನಪ್ಪಾ ಅಂದ್ರೆ ರಾಗಿ ಜೊತೆ ನಾವು ಈ ಹಿಂಗಾರಲ್ಲಿ ರಾಗಿ ಜೊತೆ ಅಗಟಿನಲ್ಲಿ ಎಂಟೆಂಟು ಸಾಲಲ್ಲಿ ಹಾಕ್ಬಿಡ್ತೀವಿ. ಅದೇನಾಗುತ್ತೆ, ರಾಗಿನ ಕುಯ್ದಾದ್ಮೇಲೆ ಎಂಟೆಂಟು ಸಾಲಲ್ಲಿ ಅವರೆ ಇರುತ್ತೆ. ಅದನ್ನ ನಾವು ಒಂದು ಸಂಕ್ರಾಂತಿ ಟೈಮಲ್ಲಿ ಇದನ್ನ ಅವರೆಕಾಯಿನ ತುಂಬಾ ಜಾಸ್ತಿ ಇರುತ್ತೆ. ಅವರೆಕಾಯಿ ಸಂಕ್ರಾಂತಿ ಅಂದ್ರೆ ಅವರೆಕಾಯಿ ಅಷ್ಟೇ. ಮತ್ತೆ ನಾವು ಸಂಕ್ರಾಂತಿ ಬಿಡ್ತಿದ್ದಂಗೆ ಅವರೆಕಾಯಿನ ಮರ್ತು ಬಿಡ್ತೀವಿ. ಅಂದ್ರೆ ವರ್ಷದಲ್ಲಿ ನಾವಿನ್ ಅವರೆಕಾಯಿ ಕಾಣದೇ ಇಲ್ಲ. ಇದು ಒಂದು ಇದರ ಸಮಸ್ಯೆ. ಮತ್ತೆ ಇದನ್ನ ನಾವು ಈ ಅವರೆಕಾಯಿ ಇನ್ನೊಂದು ಏನಂದ್ರೆ ನಾವು ಅದನ್ನ ಹಸಿ ಬೀಜ ಅಷ್ಟೇನೆ ನಾವು ಸಾಂಬಾರಿಗಾಗ್ಲಿ ಅಥವಾ ಪಲ್ಯಕ್ಕಾಗ್ಲಿ ಇದನ್ನ ನಾವು ಉಪಯೋಗಿಸ್ತೀವಿ. ಇದು ಬಟ್ ಅದರ ಸಿಪ್ಪಿನ ನಾವು ತಿನ್ನೋದಿಕ್ಕಾಗಲ್ಲ, ಯಾಕೆಂದ್ರೆ ಅದರಲ್ಲಿ ನಾರಿನಂಶ ತುಂಬಾ ಇರುತ್ತೆ. ಇದನ್ನ ಮನಗೊಂಡೆ ನಮ್ಮ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಈ ತರಕಾರಿ ಈ ಬೀನ್ಸ್ ಯಾವ ರೀತಿ ನಾವು ಹೆಂಗೆ ತಿಂಗಳು ಉರುಳಿನ ಹೆಂಗೆ ನಾವು ಪಲ್ಯಕ್ಕೆ ಪೂರಾ ಒಂದು ಕಾಯಿಯನ್ನ ನಾವ್ ಹೆಂಗೆ ಉಪಯೋಗಿಸ್ತೀವಿ ಅದೇ ರೀತಿ ಉಪಯೋಗಕ್ಕೆ ಅನುಕೂಲ ಆಗೋ ರೀತಿ ಒಂದು ತರಕಾರಿಗೆ ಪಲ್ಯಗಳಾಗ್ಲಿ ಸಾಂಬಾರ್ಗಳನ್ನ ಮಾಡೋದಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ನಮ್ಮ ಒಂದು ಸಂಸ್ಥೆ ಈ ಅವರೆಯಲ್ಲಿ ತರಕಾರಿ ಅವರೆ ಅಂತ ಕರಿತೀವಿ. ಈ ತರಕಾರಿ ಅವರೆಯಲ್ಲಿ ಸಂಶೋಧನೆ ಮಾಡಿದೆ. ಇದರ ಒಂದು ವಿಶೇಷತೆ ಏನಂದ್ರೆ ಈ ತರಕಾರಿ ಅವರೆಯ ವಿಶೇಷತೆ ಈ ತರಕಾರಿ ಅವರೆಯ ಸಿಪ್ಪೆಯಲ್ಲಿ ನಾರಿನಂಶ ತುಂಬಾ ಕಡಿಮೆ ಇರುತ್ತೆ ಒಂದು. ಮತ್ತೆ ಏನಂದ್ರೆ ಈ ಒಂದು ತಳಿಗಳನ್ನ ವರ್ಷದ ಯಾವ ಕಾಲದಲ್ಲಾಗ್ಲಿ ಬೆಳಿಬಹುದು. ಆದ್ರಿಂದ ಆಸಕ್ತ ರೈತರು ಕಡಿಮೆ ನೀರಿದ್ದು ಕಡಿಮೆ ಖರ್ಚು ಆಮೇಲೆ ಅವರ ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಕಡಿಮೆ ಖರ್ಚಿನಲ್ಲಿ ಬೆಳೆಯೋ ರೀತಿ ಏನಾದ್ರು ಒಂದು ಪರಿಸ್ಥಿತಿ ಇದ್ದಂತವ್ರು ಏನ್ ಮಾಡಬಹುದು, ಈ ತರದ ಬೆಳೆಗಳನ್ನ ಆಯ್ಕೆ ಮಾಡಿ ಎರಡೂವರೆ ಮೂರು ತಿಂಗಳೊಳಗೇನೆ ಮಾರುಕಟ್ಟೆಗೆ ತರಕಾರಿ ರೂಪದಲ್ಲಿ ಇದನ್ನ ನಾವು ಮಾರಾಟ ಮಾಡಬಹುದು. ಇದರ ಅನುಕೂಲ ಅದಕ್ಕೋಸ್ಕರ ಈ ತರಕಾರಿ ಅವರೆಯಲ್ಲಿ ಅರ್ಕ ಜೈ, ಅರ್ಕ ವಿಜಯಿ, ಅರ್ಕ ಅಮೋಘ ಮತ್ತು ಅರ್ಕ ಸಂಭ್ರಮ್ ಅಂತ ಈ ನಾಲ್ಕು ತಳಿಗಳನ್ನ ನಮ್ಮ ಒಂದು ಪ್ರದೇಶಕ್ಕೆ ಅಂದ್ರೆ ರಾಜ್ಯಕ್ಕೆ ಅನುಕೂಲ ಅಂದ್ರೆ ಅನುಕೂಲ ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ಮಾರುಕಟ್ಟೆ ನಮ್ಮ ಜನಗಳು ಇಷ್ಟಪಡುವಂತ ರೀತಿನಲ್ಲಿ ಕಾಯಿಗಳು ಇರಬೇಕು. ಆ ರೀತಿಯಾದ ಒಂದು ಕಾಯಿಗಳನ್ನ ಇರುವಂತ ತಳಿಗಳನ್ನ ಈ ನಾಲ್ಕು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಗಳನ್ನ ನಾನು ಮೊದಲೇ ಹೇಳದಂಗೆ ವರ್ಷದ ಯಾವ ಕಾಲದಲ್ಲಾಗ್ಲಿ ಬೆಳಿಬಹುದು ಮತ್ತು ಇವು ಪ್ರತಿ ಎಕರೆಗೆ ಸುಮಾರು 9-10 ಟನ್ ಇಳುವರಿ ಕೊಡುವ ಕ್ಷಮತೆಯನ್ನ ಹೊಂದಿದ್ದಾವೆ. ಮತ್ತೆ ಕಡಿಮೆ ನೀರಿನಲ್ಲೂ ಇದರ ಒಂದು ಕ್ಷಮತೆ ಚೆನ್ನಾಗಿರುತ್ತೆ. ಇದು ಒಂದು ವಿಶೇಷ ಗುಣಗಳು. ಮತ್ತೆ ತರಕಾರಿ ಅವರೆನಲ್ಲೇ ನಾವು ಕೇಳಿರ್ಬೋದು, ನಾವೇನಂತೀವಿ ಚಪ್ರದವರೆ ಅಂತ ಕರಿತೀವಿ ಅಥವಾ ಏನಂತ ಕರಿತೀವಿ ಹಿತ್ಲವರೆ ಅಂತ ಕರಿತೀವಿ. ಅಂದ್ರೆ ಹಿತ್ಲಲ್ಲಿ ಒಂದ್ ಎರಡ್ ಮೂರು ಬಳ್ಳಿ ಕಾರದಲ್ಲಿ ಈ ಯಾವ್ದಾರು ಇದಕ್ಕೆ ಅಪ್ಸ ಒಂದು ರೂಢಿ ಇರುತ್ತೆ, ಅದನ್ನ ನಾವು ಕಿತ್ತು ಮನೆಯಲ್ಲೇ ಸಾಂಬಾರು ಅಥವಾ ಪಲ್ಯ ಮಾಡೋ ಒಂದು ರೂಢಿ ಜಾಸ್ತಿ ಇದೆ, ಅದನ್ನ ನಾವು ಚಪ್ರದವರೆ ಅಂತಲೂ ಕರಿತೀವಿ. ನೀವ್ ಇವಾಗ ಏನಾದ್ರೂ ನೀವು ಮಾರುಕಟ್ಟೆಗೆ ಹೋದ್ರೆ ಅವರೆ ಜೊತೆಗೆ ಚಪ್ರದವರೇನೂ ಇರುತ್ತೆ. ಸುಮಾರು ನಿಮಗೆ 40-50 ರೂ/ಕೆಜಿ ಅಷ್ಟು ಒಂದು ಯಾವಾಗ್ಲೂ ವರ್ಷದ ಯಾವಾಗ್ಲೂ ಬೇಡಿಕೆ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಮನಗೊಂಡು ನಮ್ಮ ಸಂಸ್ಥೆ ಇದರಲ್ಲೂ ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಸುಮಾರು ಒಂದು 6-7 ತಳಿಗಳನ್ನ ನಮ್ಮ ಸಂಸ್ಥೆ ಈ ಚಪ್ರದ ಹೊರೆಯಲ್ಲಿ ಅಭಿವೃದ್ಧಿಪಡಿಸಿದೆ. ಆದರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗಂತ ತಳಿಗಳೆಂದರೆ ಅರ್ಕ ಕೃಷ್ಣ, ಅರ್ಕ ಆದರ್ಶ, ಅರ್ಕ ಸ್ವಾಗತ್ ಮತ್ತು ಅರ್ಕ ಪ್ರಸಿದ್ಧಿ ಅಂತ. ಈ ತಳಿಗಳ ವಿಶೇಷತೆ ಏನಂದ್ರೆ ಇದರ ಕಾಯಿನಲ್ಲಿ ನಾರಿನಂಶ ಇರುವುದಿಲ್ಲ, ಉದ್ದನೆಯಾದ ಕಾಯಿಗಳು, ಉದ್ದನೆಯ ಮತ್ತು ನೇಳವಾದ ಕಾಯಿಗಳನ್ನು ಇದು ಬಿಡ್ತವೆ. ಮತ್ತೆ ಇವಕ್ಕೆ ರೋಗಗಳು ತುಂಬಾ ಕಡಿಮೆ ಮತ್ತು ಇವು ಸುಮಾರು 15-16 ಟನ್ ಪ್ರತಿ ಎಕರೆಗೆ ಇಳುವರಿ. ಅಂದ್ರೆ ನಾನು ಹೆಂಗ ಹೇಳಿದೆ ಅಂದ್ರೆ ಬೇರೆ ಗಿಡದ ರೂಪದಲ್ಲಿ ಬರುವಂತ ತರಕಾರಿಯವರಲ್ಲಿ ಸುಮಾರು 10-12 ಟನ್ ಬಂದ್ರೆ ಇದರಲ್ಲಿ 15-16 ಟನ್ ನಾವು ಈ ಕಾಯಿಯನ್ನು ಪಡೆಯುವ ಕ್ಷಮತೆಯನ್ನ ಈ ತಳಿಗಳು ಹೊಂದಿದ್ದಾವೆ. ಮತ್ತೆ ಈ ತಳಿಗಳನ್ನು ಅಷ್ಟೇ, ಅರ್ಕ ಕೃಷ್ಣ ಆಗಿರ್ಬೋದು, ಅರ್ಕ ಆದರ್ಶ ಆಗಿರ್ಬೋದು, ಈ ತಳಿಗಳನ್ನು ಅಷ್ಟೇ ನಾವು ವರ್ಷದ ಯಾವ ಕಾಲದಲ್ಲಾಗಿ ಬೆಳಿಬಹುದು. ಯಾಕೆಂದ್ರೆ ಚಕ್ರದವರೇನು ಅಷ್ಟೇನೆ, ನಾವೇನ್ ಮಾಡ್ತೀವಿ ಅಂದ್ರೆ ಚಳಿಗಾಲದಲ್ಲಿ ಅಷ್ಟೇನೆ ಬರುತ್ತೆ ಅದು. ನಮ್ಮ ಲೋಕಲ್ ಅಲ್ಲಿ ನಮ್ಮ ಸ್ಥಳೀಯವಾಗಿ ಸಿಗುವಂತ ನೀವು ಚಪ್ರದವರೆಯ ಬೀಜವನ್ನ ನೀವು ಹಾಕಿದ್ರೆ, ನೀವು ಜನವರಿಲಿ ಹಾಕಿದ್ರು ಅದು ನೆಕ್ಸ್ಟ್ ಜನವರಿಗೆ ಹೂ ಕಟ್ಟೋದು, ಮಧ್ಯದಲ್ಲಿ ಎಲ್ಲೂ ಹೂ ಬರೋದಿಲ್ಲ. ಯಾಕೆಂದ್ರೆ ಅದು ನೀವ್ ಯಾವ ಕಾಲದಲ್ಲಿ ಬೀಜ ಹಾಕಿದ್ರು ಅದು ಹೂವಿಗೆ ಬರಬೇಕು ಅಂದ್ರೆ ಡಿಸೆಂಬರೇ ಬೇಕು, ಚಳಿಗಾಲನೇ ಬೇಕು, ಇಬ್ಬನಿನೇ ಬೇಕಾಗತ್ತೆ. ಅದು ನಮ್ಮ ಒಂದು ಸ್ಥಳೀಯ ತಳಿಗಳ ಒಂದು ಸಮಸ್ಯೆ. ಅದನ್ನ ನಿವಾರಿಸಲು ಈ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಏನಂದ್ರೆ ವರ್ಷದ ಯಾವ ಕಾಲದಲ್ಲಾಗ್ಲಿ ನಾವು ಇದನ್ನ ಬೆಳಿಬಹುದು, ಇದು ಇದರ ವಿಶೇಷಗಳು. ಆದ್ದರಿಂದ ಆಸಕ್ತ ರೈತರು ಎಲ್ಲಿ ಕಡಿಮೆ ಜಮೀನು ಇರಬಹುದು ಅಥವಾ ಕಡಿಮೆ ನೀರಿರಬಹುದು, ಆಮೇಲೆ ಜಾಸ್ತಿ ಬೇರೆ ತರಕಾರಿಗಳ ಒಂದು ಪ್ರಮುಖ ತರಕಾರಿಗಳ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರುವಂತವರು ಈ ತರಕಾರಿಗಳನ್ನ ಬೆಳೆದು ಉತ್ತಮವಾದ ಲಾಭವನ್ನು ಕೂಡ ಪಡಿಬಹುದು. ಈ ತರಕಾರಿಗಳ ಒಂದು ವಿಶೇಷ. ಮತ್ತೆ ಇದೇ ರೀತಿ ನಾವು ಬಟಾಣಿನಲ್ಲೂ ಉತ್ತಮವಾದ ಒಂದು ಹಸಿ ಬಟಾಣಿ ಅಂದ್ರೆ ಈ ತರಕಾರಿ ಬಟಾಣಿ ಅಂದ್ರೆ ನಾವು ಪಲಾವಿಗಾಗ್ಲಿ ಇದಕ್ಕಾಗ್ಲಿ ಸಾಂಬಾರಿಗಾಗ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತೀವಿ. ಆಮೇಲೆ ನೀವು ಮದುವೆಗಳು, ಮದುವೆ ಕಾಲದಲ್ಲಂತೂ ಬಟಾಣಿದು ಎಷ್ಟು ರೇಟ್ ಇರುತ್ತೆ ಅಂದ್ರೆ ಸುಮಾರು 100 ಮೇಲೇನೆ ನಿಮ್ಗೆ ಒಂದು ಕೆಜಿಗೆ ಸಿಗೋದು. ಇದನ್ ಮನಗಂಡು ಯಾರು ರೈತರು ಬೇಸಿಗೆ ಕಾಲದಲ್ಲಿ ಏನೋ ಬಟಾಣಿ ಬೆಳಿಬೇಕು ಅನ್ನೋದಾದ್ರೆ ನಾವು 3 ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಯಾಕೆಂದ್ರೆ ನಾನು ಏನಕ್ಕೆ ಬೇಸಿಗೆ ಕಾಲದಲ್ಲಿ ಬಟಾಣಿಗೆ ಪ್ರಮುಖವಾಗಿ ಒಂದು ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ, ಬೇರೆ ನೀವು ಬಟಾಣಿ ಬೆಳಿಬೇಕು ಅಂದ್ರೆ ನೀವು ಚಳಿಗಾಲದಲ್ಲಿ ಬೆಳಿಬೇಕು. ಯಾಕೆಂದ್ರೆ ನೀವು ಬೇಸಿಗೆ ಕಾಲದಲ್ಲಿ ಏನಾದ್ರೂ ಬಟಾಣಿ ಬೆಳೆದ್ರೆ ಹೂಗಳು ಉದುರೋ ಜಾಸ್ತಿ, ನಿಮ್ಗೆ ಕಾಯಿ ಕಟ್ಟೋದೇ ಇಲ್ಲ. ಅದಕ್ಕೋಸ್ಕರ ಸ್ಥಳೀಯವಾಗಿ ಒಂದು ಮಾಗಡಿ ಲೋಕಲ್ ಅಂತ ಒಂದು ತುಂಬಾ ಒಂದು ಜನಪ್ರಿಯವಾದ ಒಂದು ಬಟಾಣಿ, ಇದನ್ನ ಬೇಸಿಗೆನಲ್ಲಿ ಬೆಳೀತಾರೆ. ಬಟ್ ಇದರ ಒಂದು ಸಮಸ್ಯೆ ಏನಂದ್ರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ರುಚಿ ಕಡಿಮೆ. ಇದನ್ನೆಲ್ಲ ಮನಗಂಡು ನಾವು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಇಳುವರಿ ಕೊಡುವ ಮತ್ತು ಬಹಳ ಸಿಹಿಯಾಗಿರುವ ಒಂದು ಬಟಾಣಿ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಗಳಂದ್ರೆ ಅರ್ಕ ತಪಸ್ಸು, ಅರ್ಕ ಚೈತ್ರ ಮತ್ತು ಅರ್ಕ ಉತ್ತಮ್ ಅಂತ ಈ ತಳಿಗಳು. ಈ ಮೂರು ತಳಿಗಳನ್ನ ನಾವು ಬೇಸಿಗೆನಲ್ಲಿ ಹಸಿ ಬಟಾಣಿಗೋಸ್ಕರ ಬೆಳಿಬಹುದು. ಸುಮಾರು 4-5 ಟನ್ ಪ್ರತಿ ಎಕರೆಗೆ ನಾವು ಇಳುವರಿ ಕೂಡ ಪಡಿಬಹುದು. ಇದಲ್ಲದೆ ಯಾರು ರೈತರು ಚಳಿಗಾಲದಲ್ಲಿ ಅಂದ್ರೆ ನಾವು ಏನಂತ ಕರಿತೀವಿ, ರೆಗ್ಯುಲರ್ ಸೀಸನ್ ಅಂತ ನಾವೇನ್ ಕರಿತೀವಿ, ಅದು ಚಳಿಗಾಲದಲ್ಲಿ ಬಟಾಣಿ ಬೆಳಿತೀವಲ್ಲ, ಅದನ್ನ ಏನಾದ್ರು ಆಯ್ಕೆ ಮಾಡ್ಕೊಬಹುದು ಅಂದ್ರೆ ಈ ಒಂದು ತಳಿಗಳನ್ನ ರೈತರು ಆಯ್ಕೆ ಮಾಡ್ಕೊಬಹುದು. ಯಾವ್ಯಾವ್ದು ಅಂದ್ರೆ ಅರ್ಕ ಪ್ರಿಯ ಇರ್ಬೋದು, ಅರ್ಕ ಕಾರ್ತಿಕ್ಕು, ಅರ್ಕ ಪ್ರಮೋದು, ಈ ತಳಿಗಳನ್ನ ರೈತರು ಆಯ್ಕೆ ಮಾಡ್ಕೊಬಹುದು. ಯಾಕೆಂದ್ರೆ ಈ ತಳಿಗಳ ಒಂದು ಕ್ಷಮತೆ ಸುಮಾರು 1-2 ಟನ್ ಕ್ಷಮತೆ ಜಾಸ್ತಿ ಇದೆ, ಬೇಸಿಗೆ ತಳಿಗಿನ್ನ ಈ ತಳಿಗಳ ಕ್ಷಮತೆ ಜಾಸ್ತಿ ಇದೆ. ಇದರ 2 ಕಾರಣ ಏನಂದ್ರೆ, ಒಂದು ಚಳಿಗಾಲದಲ್ಲಿ ಬೆಳಿತೀವಿ, ಇದು ಚಳಿಗಾಲದ ಬೆಳೆ ಆಗಿರೋದ್ರಿಂದ ಚಳಿಗಾಲದಲ್ಲಿ ತುಂಬಾ ಉತ್ತಮವಾದ ಒಂದು ಇಳುವರಿ ಕೊಡ್ತವೆ. ಅದಕ್ಕೋಸ್ಕರ ಇದು ಸುಮಾರು 5-6 ಟನ್ ಕೊಡುವಂತ ಕ್ಷಮತೆಯನ್ನು ಈ ತಳಿಗಳು ಹೊಂದಿದ್ದಾವೆ. ಅದೇ ರೀತಿ ನಾವು ತರಕಾರಿ ಅಲಸಂದೆ ಅಂದ್ರೆ ಸಾಮಾನ್ಯವಾಗಿ ನಾವು ಬೇಳೆ ಕಾಳುಗಳಾಗಿ ಉಪಯೋಗಿಸೋದೇ ಜಾಸ್ತಿ. ಆದ್ರೆ ಈ ತರಕಾರಿ ರೂಪದಲ್ಲೂ ಉಪಯೋಗ ಒಂದು ವಾಡಿಕೆ ಇದೆ. ನೀವು ಹೋದ್ರೆ ಕಾರಮಣಿ ಅಂತ ಕರೀತಾರೆ, ಕೇರಳ ಇರ್ಬೋದು ಅಥವಾ ಮಂಗಳೂರು ರೀಜನ್, ನಾವೇನಂತೀವಿ ಕೋಸ್ಟಲ್ ರೀಜನ್ ಅಂತ ಏನ್ ಕರಿತೀವಿ, ಇದರಲ್ಲಿ ಕಾರಮಣಿ ಅಂತ ಅಂದ್ರೆ ಅಲಸಂದೆ ಸುಮಾರು 1.5-2 ಮೀಟರ್ ಉದ್ದ ಇರೋದಂತ ಒಂದು ಅಲಸಂದೆ ತುಂಬಾ ಬೇಡಿಕೆ ಇದೆ. ಅದನ್ನ ಅದು ಎಷ್ಟು ಬೇಡಿಕೆ ಇದೆ ಅಂತಂದ್ರೆ ರೈತರು ಅದನ್ನ ತುಂಬಾ ಚೆನ್ನಾಗಿ ಬೆಳೆದು ಒಂದು ಒಂದು ಆದಾಯವನ್ನು ಪಡಿತಾರೆ. ಅದಕ್ಕೋಸ್ಕರ ಇದನ್ನ ಮನಗಂಡು ನಮ್ಮ ಸಂಸ್ಥೆ ಒಂದು ಅರ್ಕ ಮಂಗಳ ಅಂತ ಒಂದು ತಳಿಯನ್ನ ತರಕಾರಿ ಅಲಸಂದೆಯಲ್ಲಿ ಇದನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಬಳ್ಳಿ ರೂಪದಲ್ಲಿ ಇರುತ್ತೆ ಮತ್ತು ಇದು ಸುಮಾರು 10-12 ಟನ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುವ ಒಂದು ಕ್ಷಮತೆಯನ್ನ ಇದು ಹೊಂದಿದೆ. ಉದ್ದ ಎಷ್ಟಿರುತ್ತೆ ಡಾಕ್ಟರ್? ಉದ್ದ ಎಷ್ಟಿರುತ್ತೆ? ಉದ್ದ ಸುಮಾರು 1.5-2 ಮೀಟರ್ ಉದ್ದ ಬರುವ ಒಂದು ಚಾನ್ಸ್ ಇದೆ, ಅಷ್ಟು ಉದ್ದ ಬರುತ್ತದೆ. ಇದನ್ನ ನಾವು ಈ ಕೋಸ್ಟಲ್ ಬೆಲ್ಟ್ ಅಂತ ಏನಂತ ಕರಿತೀವಿ, ಮಂಗಳೂರು ಮತ್ತೆ ಕೇರಳದಲ್ಲಿ ಇದರ ಒಂದು ಬೇಡಿಕೆ ತುಂಬಾ ಇದ್ದು ಇದನ್ನ ಕಾರಾಮಣಿ ಅಂತ ಕರೀತಾರೆ. ಇದರ ಒಂದು ತುಂಬಾ ಬೇಡಿಕೆ ತುಂಬಾ ಚೆನ್ನಾಗಿದೆ. ಇದನ್ನ ಅರ್ಕ ಮಂಗಳ ಅಂತ. ಇದರ ಒಂದು ರೋಗ ನಿರೋಧತೆ ಆಗಿರ್ಬೋದು ಅಥವಾ ಇಳುವರಿಯ ಒಂದು ಕ್ಷಮತೆ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಯಾರು ರೈತರು ಈ ಅಲಸಂದೆಯಲ್ಲಿ ಬಳ್ಳಿ ಬೇಡ, ನಮ್ಗೆ ಗಿಡದ ರೂಪದಲ್ಲಿ ಏನಾದ್ರು ಬೇಕು ಅನ್ನೋದಾದ್ರೆ, ಈ ಗಿಡದ ರೂಪದಲ್ಲಿ ನಾವು ಅರ್ಕ ಸಮೃದ್ಧಿ, ಅರ್ಕ ಸುಮನ್ನು ಅನ್ನೋ ಒಂದು 2 ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಗಳು ಸುಮಾರು 7-8 ಟನ್. ಒಂದು ಅನುಕೂಲ ಏನಂದ್ರೆ ಈ ಗಿಡದ ರೂಪದ ಒಂದು ಅಲಸಂದೆ ಅಂದ್ರೆ ಇವರ ಒಂದು ಕಾಲಾವಧಿ ತುಂಬಾ ಕಡಿಮೆ, ಅಂದ್ರೆ ಸುಮಾರು 2-2.5 ತಿಂಗಳೊಳಗೆ ಇದನ್ನ ನಾವು ಈ ಬೆಳೆಯನ್ನು ಮುಗಿಸ್ಕೊಡ್ಬಹುದು. ಹಾಗಾಗ್ಬಿಟ್ಟು ರೈತರು ಅವರ ಅನುಕೂಲಕ್ಕಾಗಿ ತಳಿಗಳನ್ನು ಆಯ್ಕೆ ಮಾಡ್ತಾರೆ. ಇದೇ ರೀತಿ ಹೀರೆಕಾಯಿ, ಹೀರೆಕಾಯಿ ಈ ಮಾರುಕಟ್ಟೆಯಲ್ಲಿ ಎಷ್ಟು ಬೇಡಿಕೆ ಇದೆ ಅಂದ್ರೆ, ಹೀರೆಕಾಯಿನ ನಾವು ಸತತವಾಗಿ ರೈತರು ಅದನ್ನ ಬೆಳೀತಿದ್ದಾರೆ, ಅದರ ಒಂದು ಉಪಯೋಗವನ್ನ ಪಡ್ಕೊಂತಿದ್ದಾರೆ, ಮತ್ತೆ ಅದರ ಬೆಳೆಯೋದು ತುಂಬಾ ಅಷ್ಟು ಒಂದು ಕ್ಲಿಷ್ಟಕರವಾದಂತ ಒಂದು ಬೆಳೆ ಏನಲ್ಲ. ನಮ್ಮ ಒಂದು ಸ್ಥಳೀಯವಾಗಿ ಸಿಕ್ತಕ್ಕಂತ ಒಂದು ಸಂಪನ್ಮೂಲಗಳನ್ನ ಉಪಯೋಗಿಸಿ ಹೀರೆಕಾಯಿನ ಬೆಳಿಬಹುದು. ಆದ್ದರಿಂದ ನಮ್ಮ ಸಂಸ್ಥೆ ಹೀರೆಕಾಯಿನಲ್ಲಿ ಒಂದು ಅರ್ಕ ಪ್ರಸನ್ನ ಅಂತ ಇದು ತಳಿ, ಮತ್ತು ಅರ್ಕ ವಿಕ್ರಮ್ ಅಂತ ಒಂದು ಹೈಬ್ರಿಡ್ ತಳಿಯನ್ನು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಅರ್ಕ ಪ್ರಸನ್ನದ ಒಂದು ವಿಶೇಷತೆ ಏನಂದ್ರೆ, ಇದು ಅಧಿಕ ಇಳುವರಿಯ ಒಂದು ತಳಿ. ಇದು ಸುಮಾರು 10-12 ಟನ್ ಇಳುವರಿ ಕೊಡುವ ಒಂದು ಕ್ಷಮತೆಯನ್ನು ಹೊಂದಿದೆ. ಇದೇ ರೀತಿ ನಾನು ಹೇಳಿದಂಗೆ ಅರ್ಕ ವಿಕ್ರಮ್ ಇದು ಹೈಬ್ರಿಡ್ ಅಂದ್ರೆ ಸಂಕರಣ ತಳಿ. ಇದು ಪ್ರತಿ ಎಕರೆಗೆ 14-15 ಟನ್ ಇಳುವರಿಯನ್ನು ನೀಡಬಲ್ಲದು. ಇದರ ಜೊತೆಗೆ ಇದರ ಒಂದು ಕಾಯಿ ಆಗಲಿ, ಮತ್ತೆ ಇದರ ಒಂದು ರೂಪ, ಕಾಯಿಯ ಒಂದು ಹೇಗೆ ಅದನ್ನು ಕಾಣುತ್ತೆ, ನಾವೇನಂತ ರೂಪ ಅಂತ ಹೆಂಗ್ ಕಾಣುತ್ತೆ ಕೇಳ್ತೀವಿ, ಅದರ ಗೋಚರ ಅಂದ್ರೆ ಯಾವ ರೀತಿ ಕಾಣುತ್ತೆ ಅಂದ್ರೆ, ನಮ್ಮ ಸ್ಥಳೀಯವಾಗಿ ಗ್ರಾಹಕರು ಇಷ್ಟಪಡುವ ರೀತಿಯಲ್ಲಿ ಇದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಈ ರೀತಿಯಾದ ಒಂದು ಹೀರೆಕಾಯಿಗೆ ತುಂಬಾ ಬೇಡಿಕೆ ಇದೆ. ಆದ್ದರಿಂದ ರೈತರು ಈ ಒಂದು ಹೀರೆಕಾಯಿಯ ಅನುಕೂಲವನ್ನು ಕೂಡ ಪಡ್ಕೊಬಹುದು. ಅದೇ ರೀತಿ ನಮ್ಮ ಸಂಸ್ಥೆ ಕುಂಬಳಕಾಯಿಯಲ್ಲೂ ಒಳ್ಳೆಯ ಒಂದು ಸಂಶೋಧನೆಯನ್ನು ನಡೆಸುತ್ತಿದೆ. ಈ ಕುಂಬಳಕಾಯಿಯಲ್ಲಿ ಎರಡು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ, ಒಂದು ಅರ್ಕ ಸೂರ್ಯಮುಖಿ ಅಂತ ಮತ್ತು ಅರ್ಕ ಚಂದನ್ ಅಂತ. ಈ ಕುಂಬಳಕಾಯಿಯಲ್ಲಿ ವಿಶೇಷತೆ ಏನಂದ್ರೆ, ಈಗಿನ ಇತ್ತೀಚಿನ ದಿನಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಅಂದ್ರೆ ಏನಂದ್ರೆ, ಎಲ್ಲರೂ ಕೆಲಸಕ್ಕೆ ಹೋಗೋದೆ ಜಾಸ್ತಿ, ಪೇಟೆಗಳಲ್ಲಿ ಅಥವಾ ನಗರಗಳಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋದೆ ಜಾಸ್ತಿ. ತಂದೆ ತಾಯಿ ಇಬ್ರು ಮಕ್ಳು ಇರ್ತಾರೆ, ಇಲ್ಲ ಇನ್ನೊಬ್ರು ತಂದೆ ಇರಬಹುದು, ಇಲ್ಲ ತಾಯಿ ಇರಬಹುದು, ಸುಮಾರು ಒಂದು 6 ಜನದ ಒಂದು ಫ್ಯಾಮಿಲಿ ಇರುತ್ತೆ. ಏನಾಗುತ್ತೆ ಅಂದ್ರೆ, ಈ ಕುಂಬಳಕಾಯಿಗಳನ್ನ ನೀವು 5-6 ಕೆಜಿದು ತಗೊಂಬಂದ್ರೆ, ಅದನ್ನ ಕಟ್ ಮಾಡಿಬಿಟ್ಟು ಒಂದೇ ಸಲ ತಿನ್ನೋದಿಕ್ಕೂ ಆಗಲ್ಲ, ಮತ್ತೆ ಅದನ್ನ ಇಡೋದಿಕ್ಕೂ ಆಗಲ್ಲ. ಇದು ಒಂದು ಸಮಸ್ಯೆ. ಅದಕ್ಕೋಸ್ಕರ ಒಂದು ಮಧ್ಯಮ ಗಾತ್ರದ ಅಂದ್ರೆ ಒಂದು 1/4 ಕೆಜಿಯಿಂದ 3/4 ಕೆಜಿ ತೂಕ ಅಂತ ಒಂದು ಕುಂಬಳಕಾಯಿಗಳಿಗೆ ಬೇಡಿಕೆ ಜಾಸ್ತಿ. ಇದನ್ನೇ ಮನಗಂಡು ನಮ್ಮ ಸಂಸ್ಥೆ ಈ ತಳಿಗಳು ಅಂದ್ರೆ ಅರ್ಕ ಸೂರ್ಯಮುಖಿ ಮತ್ತು ಅರ್ಕ ಚಂದನ ಅಂತ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಈ ತಳಿಗಳ ಇನ್ನೊಂದು ಉದ್ದೇಶ ಏನಂದ್ರೆ, ನಾವು ಕುಯ್ದ ಹಣ್ಣು ಹೆಂಗೆ ಅಂದ್ರೆ ಕೆಂಪಾಗಿ ಕಾಣುತ್ತೆ, ತುಂಬಾ ಆಕರ್ಷಕವಾಗಿ ಕೆಂಪಾಗಿ ಕಾಣುತ್ತೆ ಮತ್ತು ಮಧ್ಯಮ ಗಾತ್ರವಾಗಿರುತ್ತೆ. ಇದು ಗ್ರಾಹಕರು ತುಂಬಾ ಇಷ್ಟಪಡ್ತಾರೆ. ಈ ರೀತಿಯಾದ ಒಂದು ತಳಿ. ಈ ತಳಿಗಳ ಒಂದು ಕ್ಷಮತೆ ಹೇಳೋದಾದ್ರೆ, ಈ ತಳಿ ಸುಮಾರು 12-14 ಟನ್ ಇಳುವರಿಯನ್ನು ಪ್ರತಿ ಎಕರೆಗೆ ಕೊಡಬಲ್ಲವು. ಇದು ಇದರ ವಿಶೇಷಗಳು. ಇನ್ನೊಂದು ಸೋರೆಕಾಯಿ. ಸೋರೆಕಾಯಿ ನಾವು ಕೇಳಿರ್ಬೋದು, ಸೋರೆಕಾಯಿನಲ್ಲಿ ಪಲ್ಯ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಅದು ಸೋರೆಕಾಯಿನ ನಾವು ಕಡಿಮೆ ನೀರಿನಲ್ಲೂ ಚೆನ್ನಾಗಿ ಬೆಳೆಯಬಹುದು. ಹಾಗಾಗಿ ಇದನ್ನು ರೈತರು ಈಗ ತುಂಬಾ ಅದನ್ನ ರೂಢಿಯಾಗಿದೆ, ಅದನ್ನ ಬೆಳೆಯೋದಾಗ್ಲಿ ಅದನ್ನ ಬೆಳೆದ್ಬಿಟ್ಟು ಮಾರಾಟ ಮಾಡೋದಾಗ್ಲಿ ಸೋರೆಕಾಯಿನ ಬೆಳೆಯೋದು ತುಂಬಾ ರೂಢಿ ಇದೆ. ಹಾಗಾಗಿ ನಮ್ಮ ಸಂಸ್ಥೆ ಒಂದು ಅರ್ಕ ಬಾಹರ್ ಅಂತ, ಇದು ತುಂಬಾ ಹಳೆಯ ತಳಿ ಆದರೂ ತುಂಬಾ ಜನಪ್ರಿಯವಾದ ತಳಿ. ಈ ಅರ್ಕ ಬಾಹರದ ಒಂದು ವಿಶೇಷತೆ ಏನಂದ್ರೆ, ಇದರ ಕಾಯಿ ಸಿಲಿಂಡ್ರಿಕಲ್ ಅಂತ ಕರಿತೀವಿ. ಅಂತಂದ್ರೆ ಗೋಲಾಕಾರದಲ್ಲಿ ಉದ್ದವಾಗಿರುತ್ತೆ ಮತ್ತು ಮಧ್ಯಮ ಗಾತ್ರವಾಗಿರುತ್ತೆ. ಈ ಉದ್ದೇಶದಿಂದ ಇದರ ಒಂದು ಕಾಯಿನ ಬೇಡಿಕೆ ಮಾರುಕಟ್ಟೆಯಲ್ಲಿ ತುಂಬಾ ಚೆನ್ನಾಗಿದೆ. ಇದನ್ನ ಕಂಡು ರೈತರು ಇದರ ಒಂದು ಬೆಳೆಯನ್ನು ತುಂಬಾ ಚೆನ್ನಾಗಿ ಬೆಳೀತಿದ್ದಾರೆ. ಮತ್ತು ಇದರ ಬಾಹರ್ನ ಅರ್ಕ ಬಾಹರ್ನ ಇಳುವರಿ ಹೇಳೋದಾದ್ರೆ, ಇದು ಸುಮಾರು ಒಂದು 16-18 ಟನ್ ಇಳುವರಿಯನ್ನು ನೀಡಬಲ್ಲದು. ಆದ್ರೆ ಒಂದು ಅರ್ಕ ಬಾಹರ್ನಲ್ಲಿ ಒಂದು ಸಮಸ್ಯೆ ಏನಂದ್ರೆ, ಗಮ್ಮಿ ಸ್ಟೆಮ್ ಬ್ಲೈಟ್ ಅಂತ, ಅಂತಂದ್ರೆ ಗಮ್ಮಿ ಸ್ಟೆಮ್ ಬ್ಲೈಟ್ ಅಂತ ಒಂದು ರೋಗ ಬರುತ್ತೆ. ಅದು ಏನಂತಂದ್ರೆ ಕಾಂಡನ ಕೊಳಸ್ಬಿಡುತ್ತೆ. ಹಂಗಾಗ್ಬಿಟ್ಟು ಒಂದ್ಸಲಿ ಅದೇನಾದ್ರು ಕಾಂಡ ಏನಾದ್ರು ಕೊಳತು ಬಿಟ್ರೆ ಈ ರೋಗ ಬಂದು ಇಡೀ ಒಂದು ಗಿಡನೇ ಮುದುಡಿ ಹೋಗ್ಬಿಟ್ಟು ನಿಮಗೆ ಕಾಯಿ ಕಟ್ಟೋದಿರ್ಲಿ ಒಂದು ಕಾಯಿನೂ ಬರೋದಿಲ್ಲ, ಸಂಪೂರ್ಣ ಬೆಳೆ ನಾಶ ಆಗೋ ಒಂದು ಅವಕಾಶ ಇರುತ್ತೆ. ಇದನ್ನ ಮನಗಂಡು ನಮ್ಮ ಸಂಸ್ಥೆ ಇತ್ತೀಚಿನ ಅಂದ್ರೆ ಸುಮಾರು ಒಂದು 6-7 ತಿಂಗಳ ಹಿಂದೆ ಮೂರು ತಳಿನಲ್ಲಿ 2 ತಳಿಗಳು ಮತ್ತು ಒಂದು ಹೈಬ್ರಿಡ್ ಅನ್ನ ಈ ಒಂದು ಸೋರೆಕಾಯಿನಲ್ಲಿ ಅಭಿವೃದ್ಧಿಪಡಿಸಿದೆ. ಅದರಲ್ಲಿ ಅರ್ಕ ಗಂಗಾ ಅಂತ, ಇದು ಅರ್ಕ ಗಂಗಾ ಸುಮಾರು ಬಹಳಷ್ಟು ಹೆಚ್ಚಿನ ಒಂದು ಇಳುವರಿ ಕೊಡುವ ಕ್ಷಮತೆ ಇದೆ. ಮತ್ತು ಇದು ಎಲ್ಲ ಈ ಒಂದು ಏನು ರೋಗ ಹೇಳದೆ, ಈ ಸೋರೆಕಾಯಿಗೆ ಬರುವ ಒಂದು ರೋಗ ಏನಿದೆ ಇದಕ್ಕೆ ನಿರೋಧತೆಯನ್ನು ಕೂಡ ಹೊಂದಿದೆ. ಇದರ ಒಂದು ವಿಶೇಷ. ಮತ್ತೆ ಇನ್ನೆರಡು ತಳಿಗಳು ಅಂತಂದ್ರೆ ಅರ್ಕ ಶ್ರೇಯಸ್ ಮತ್ತು ಅರ್ಕ ನೂತನ್ ಅಂತ. ಇವು ಅಷ್ಟೇನೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಸೋರೆಕಾಯಿ ತಳಿಗಳು. ಈ ತಳಿಗಳು ಅಷ್ಟೇನೆ ಸುಮಾರು ಒಂದು 18-19 ಟನ್ ಪ್ರತಿ ಎಕರೆಗೆ ಇಳುವರಿ ಕೊಡಬಲ್ಲವು ಮತ್ತು ಉತ್ತಮವಾದ ಒಂದು ರೋಗ ನಿರೋಧತೆಯನ್ನು ಕೂಡ ಹೊಂದಿವೆ. ಅದಲ್ಲದೆ ನಮ್ಮ ಸಂಸ್ಥೆ ತರಕಾರಿ ಅಂತಂದ್ರೆ ನಾವು ಇದುವರೆಗೂ ನಾವು ಏನೇನು ಹೇಳುದು, ಇದನ್ನ ನಾವು ಅಡುಗೆಯಲ್ಲಿ ಉಪಯೋಗಿಸಬಹುದು, ಅದನ್ನ ನಾವು ಏನಂದ್ರೆ ಹಾಗೇನೆ ತಿನ್ನೋಕಾಗಲ್ಲ, ಆ ರೀತಿಯಾದ ತರಕಾರಿ ಇವರು. ಆದ್ರೆ ಎರಡಿದಾವೆ, ಇದು ತರಕಾರಿ ರೀತಿಯಲ್ಲೇ ಕಾಣುತ್ತೆ, ನೀವು ತರಕಾರಿ ಅಂಗಡಿನಲ್ಲೇ ಇದನ್ನು ನೋಡ್ತೀವಿ. ಏನಂದ್ರೆ ಕಲ್ಲಂಗಡಿ ಹಣ್ಣು ಮತ್ತೆ ಕರ್ಬೂಜ, ಇದನ್ನು ಅಷ್ಟೇನೆ, ಇದು ಒಂಥರ ತರಕಾರಿನೂ ಅಲ್ಲ ಹಣ್ಣು ಅಲ್ಲ, ಆ ರೀತಿ ಕಾಣುತ್ತೆ, ಆ ರೀತಿ ಇರತಕ್ಕಂಥದ್ದು. ಹಾಗಾಗಿ ನಾವು ಇದ್ರ ಮೇಲೂ ಒಂದು ಉತ್ತಮವಾದ ಒಂದು ಸಂಶೋಧನೆಯನ್ನು ನಡೆಸುತ್ತಿದ್ದೇವೆ. ಇದರಲ್ಲಿ ರೋಗಗಳ ಬಾಧೆ ತುಂಬಾ, ಕಲ್ಲಂಗಡಿ ಆಗಿರ್ಬೋದು ಕರ್ಬೂಜ ಆಗಿರ್ಬೋದು, ರೋಗಗಳ ಬಾಧೆ ಈಗೇನಂದ್ರೆ ಶಿಲೀಂಧ್ರಗಳಿಂದ ರೋಗಗಳು ತುಂಬಾ ಬರ್ತವೆ, ತುಂಬಾ ಬೆಳೆನೆ ಕಂಪ್ಲೀಟ್ ಬೆಳೆನೆ ನಾಶ ಆಗುತ್ತೆ ಈ ಶಿಲೀಂಧ್ರಗಳಿಂದ ಏನಾದ್ರು ರೋಗಗಳು ಬಂದ್ರೆ. ಆದ್ದರಿಂದ ರೋಗ ನಿರೋಧತೆ ಇರುವ ಮತ್ತು ಈ ಕರ್ಬೂಜ ಮತ್ತು ಕಲ್ಲಂಗಡಿಯಲ್ಲಿ ಇನ್ನೊಂದೇನಂದ್ರೆ ಹಣ್ಣುಗಳ ಆಕಾರ ಮಧ್ಯಮ ಗಾತ್ರವಾಗಿರ್ಬೇಕು ಮತ್ತು ಹಣ್ಣು ಕುಯ್ದ್ರೆ ಅದು ಮರಳು ಮರಳಾಗಿರ್ಬೇಕು ಹಣ್ಣು, ಈ ರೀತಿಯಾದ ಒಂದು ಗುಣಲಕ್ಷಣಗಳಿದ್ರೆ ಅದಕ್ಕೆ ತುಂಬಾ ಬೇಡಿಕೆ. ಇದನ್ನೆಲ್ಲ ಮನಗಂಡು ನಮ್ಮ ಒಂದು ಸಂಸ್ಥೆ ಕಲ್ಲಂಗಡಿಯಲ್ಲಿ ಅರ್ಕ ಆಕಾಶ್ ಮತ್ತು ಅರ್ಕ ಐಶ್ವರ್ಯ ಅಂತ ಹೈಬ್ರಿಡ್ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಗಳು ಸುಮಾರು 40-50 ಟನ್ ಪ್ರತಿ ಎಕರೆಗೆ ಇಳುವರಿಯನ್ನ ಕೊಡ್ತವೆ. ಇದೇ ರೀತಿ ಅರ್ಕ ಮುತ್ತು ಅಂತ, ಇದು ಹೈಬ್ರಿಡ್ ತಳಿ ಅಲ್ಲ, ಇದು ಸೆಲೆಕ್ಷನ್ ತಳಿ, ಇದು ಸುಮಾರು ಒಂದು 30-35 ಟನ್ ಇಳುವರಿಯನ್ನ ಕೊಡಬಹುದು. ಬಟ್ ಅರ್ಕ ಮುತ್ತಿನ ಒಂದು ವಿಶೇಷತೆ ಏನಂದ್ರೆ ಇದು ಮಧ್ಯಮ ಗಾತ್ರದ ಮತ್ತು ಕೆಂಪಾಗಿ ಮರಳು ಮರಳಾಗಿ ಕಾಣುವಂತ ಒಂದು ಕಲ್ಲಂಗಡಿ ಹಣ್ಣು. ಮತ್ತೆ ಇದರ ಜೊತೆಗೆ ನಮ್ಮ ಸಂಸ್ಥೆ ಕರ್ಬೂಜದಲ್ಲಿ ಅರ್ಕ ಸಿರಿ ಅಂತ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಈ ಕರ್ಬೂಜದಲ್ಲಿ ತಳಿಯ ವಿಶೇಷತೆ ಏನಂದ್ರೆ ಇದು ತುಂಬಾ ಗಟ್ಟಿಯಾಗಿರುತ್ತೆ, ಬಲೇಕಾರದಲ್ಲಿ ಕಾಣುತ್ತೆ, ಮತ್ತೆ ಏಣಿ ಏನಾಗಿ ಕಾಣುತ್ತೆ, ತುಂಬಾ ಒಂದು ಆಕರ್ಷಿತವಾಗಿ ಕಾಣುತ್ತೆ. ನಾವೇನಾದ್ರೂ ಅದನ್ನ ಮಾರುಕಟ್ಟೆಗೆ ಇದನ್ನ ನಾವು ಕಳಿಸಿದ್ರೆ ಗ್ರಾಹಕರು ಇದನ್ನೇ ಫಸ್ಟ್ ಆಯ್ಕೆ ಮಾಡುವ ರೀತಿಯಲ್ಲಿ ಕಾಣುತ್ತೆ. ಮತ್ತೆ ಇದರ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಈ ಕರ್ಬೂಜದ ಹಣ್ಣಿಂದು. ಮತ್ತೆ ಇದರ ಹಣ್ಣು ಅಷ್ಟೇ, ಕುಯ್ದ್ರೆ ಕೆಂಪಾಕಾರದಲ್ಲಿ ತುಂಬಾ ಚೆನ್ನಾಗಿ ಆಮೇಲೆ ಗಟ್ಟಿಯಾಗಿ, ಯಾಕೆಂದ್ರೆ ತುಂಬಾ ಜಾಸ್ತಿ ರಸ ಬರಬಾರದು, ಬಟ್ ಗಟ್ಟಿಯಾಗಿ ಸುವಾಸನೆಯಾಗಿ ಇರತಕ್ಕಂತ ಒಂದು ಈ ಒಂದು ಕರ್ಬೂಜದ ಹಣ್ಣು. ಇದನ್ನ ನಮ್ಮ ಸಂಸ್ಥೆ ಇತ್ತೀಚೆಗೆ ಇದನ್ನ ಅಭಿವೃದ್ಧಿಪಡಿಸಿದೆ. ಇದು ಸುಮಾರು 8-10 ಟನ್ ಇಳುವರಿ ನೀಡಬಲ್ಲದು. ಹಾಗಲಕಾಯಿಯಲ್ಲಿ ಯಾವ್ದಾರ ತಳಿ ಇದೆಯಾ? ಇತ್ತೀಚೆಗೆ ಹಾಗಲಕಾಯಿನಲ್ಲಿ ಯಾವುದೇ ತಳಿಯನ್ನ ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿಲ್ಲ. ಆದ್ರೆ ಒಂದು ಹರಿತ ಅಂತ ಒಂದು ಹಳೆ ತಳಿ ಇದೆ. ಇತ್ತೀಚಿನ ದಿನಗಳಲ್ಲಿ ಹಾಗಲಕಾಯಿನಲ್ಲೂ ನಮ್ಮ ಸಂಸ್ಥೆ ಉತ್ತಮವಾದ ಒಂದು ಸಂಶೋಧನೆ ನಡೆಸುತ್ತಿದೆ. ಇನ್ನೇನು ಒಂದ 6-7 ತಿಂಗಳೊಳಗೆ ಇದರಿಂದ ಫಲಕಾರಿಯನ್ನು ಕೂಡ ಪಡೆಯಬಹುದು. ಇದರಿಂದ ನಾವು ತಳಿ ಅಥವಾ ಸಂಸ್ಕರಣ ತಳಿಯ ಬಿಡುಗಡೆ ಮಾಡುವ ಹಂತದಲ್ಲಿ ಇದ್ದೇವೆ. ಡಾಕ್ಟರ್, ಈ ಎಲ್ಲಾ ತಳಿಗಳ ಬಿತ್ತನೆ ಬೀಜ ನಿಮ್ಮ ಸಂಸ್ಥೆಯಲ್ಲೇ ದೊರಕುತ್ತಾ? ಹೌದು, ಖಂಡಿತವಾಗಿ. ಈ ನಾನು ಏನೇನು ಹೇಳಿದೆ, ನಮ್ಮ ಅರ್ಕ ಬ್ರ್ಯಾಂಡ್ ಅಂತಲೇ ಕರಿತೀವಿ, ನಮ್ಮ IAHR ಇಂದ ಬಿಡುಗಡೆ ಮಾಡಿದ ತರಕಾರಿ ಬೆಳೆಗಳನ್ನ ನಾವು ಅರ್ಕ ಎಂಬ ನಾಮಾಂಕದಿಂದಲೇ ನಾವು ಇದನ್ನ ಶುರು ಮಾಡ್ತೀವಿ. ನಾನು ಇದುವರೆಗೂ ನೀವು ಹೇಳಿರ್ಬೋದು ಆಶ್ಚರ್ಯ ಪಡಬಹುದು, ಏನ್ ಎಲ್ಲದಕ್ಕೂ ಅರ್ಕ ಅರ್ಕ ಅಂತಲೇ ಹೇಳ್ತಿದ್ದಾರೆ ಅಂತ. ಹಾಗಾಗಿ ನಮ್ಮ ಅರ್ಕ ಬ್ರ್ಯಾಂಡ್ ಇರತಕ್ಕಂತ ಒಂದು ತಳಿಗಳು, ನಾನು ಏನೇನ್ ಹೇಳಿದೆ, ಸಂಕರಣ ತಳಿಗಳಾಗಿರ್ಬೋದು, ಹೈಬ್ರಿಡ್ ತಳಿಗಳಾಗಿರ್ಬೋದು ಅಥವಾ ತಳಿಗಳಾಗಿರ್ಬೋದು, ಇವೆಲ್ಲವೂ ನಮ್ಮ ಬೆಂಗಳೂರಿನ ಹೆಸರಘಟ್ಟದಲ್ಲಿರ್ತಕ್ಕಂತ IAHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಲಭ್ಯವಿವೆ. ಇದರ ಜೊತೆಗೆ ರೈತರು ಖುದ್ದಾಗಿ ಬಂದು ವರ್ಕಿಂಗ್ ಡೇಸ್ ಅಂದ್ರೆ ಕಾರ್ಯನಿರ್ವಾಹಕ ದಿನಗಳಲ್ಲಿ ಸೋಮವಾರದಿಂದ ಶನಿವಾರದೊಳಗೆ 9-4 ಗಂಟೆ ಒಳಗೆ ಯಾವಾಗಲಾದ್ರೂ ಬರಬಹುದು ಇಲ್ಲಿ. ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದ ಒಂದು ಕೌಂಟರ್ ಅನ್ನೇ ಓಪನ್ ಮಾಡಿದೀವಿ. ಅದನ್ನ ತರಕಾರಿ ಬೀಜಗಳ ಒಂದು ಅದನ್ನ ಒಂದು ಕೌಂಟರ್ ಅಂತಲೇ ಕರಿತೀವಿ. ಅದನ್ನ ಅಲ್ಲಿ ಬಂದ್ಬಿಟ್ಟು ರೈತರು ಅದನ್ನ ಉಪಯೋಗನು ಕೂಡ ಪಡ್ಕೊಬಹುದು. ಇದರ ಜೊತೆಗೆ ಯಾರು ರೈತರು ಬರೋದಿಕ್ಕಾಗೋದಿಲ್ಲ ಅಂತವರು ಆನ್ಲೈನ್ ಅಲ್ಲಿ ಇದನ್ನ ಆರ್ಡರ್ ಮಾಡಬಹುದು. ಆನ್ಲೈನ್ ಅಲ್ಲೇ ಇದನ್ನ ಬ್ಯಾಂಕಿಗೆ ಮೊತ್ತವನ್ನು ಕಟ್ಟಿ ಆನ್ಲೈನ್ ಇಂದಲೇ ನಾವೇನ್ ಮಾಡ್ತೀವಿ, ಮೊತ್ತ ಸ್ವೀಕರಿಸಿದ ತಕ್ಷಣ ಯಾರು ರೈತರು ಯಾವ ಬೀಜ ಬೇಕು ಅಂದಿದ್ದನ್ನ ಅದರ ಮೌಲ್ಯಕ್ಕೆ ಅನುಗುಣವಾಗಿ ಆ ಬೀಜವನ್ನ ರೈತರು ಕೊಟ್ಟ ಒಂದು ವಿಳಾಸಕ್ಕೆ ನಾವು ಇದನ್ನ ಕಳಿಸ್ತೀವಿ. ಇದರ ಅನುಕೂಲನೂ ಇದೆ. ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ. ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಬಿಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ. ಡಾಕ್ಟರ್ ರಘು ಅವರ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳಿದ್ರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಹೌದು, ಖಂಡಿತವಾಗಿ. ಯಾರು ರೈತರು ಹೆಚ್ಚಿನ ಮಾಹಿತಿಗಳು ನಮ್ಮ ಸಂಸ್ಥೆಗೆ ಸಂಪರ್ಕಿಸಬೇಕು ಅಂದ್ರೆ, ಮೊದಲನೇದಾಗಿ ನಾನು ಸಂಸ್ಥೆಗೆ ಹೇಳೋದಾದ್ರೆ, ಸಂಸ್ಥೆಯಲ್ಲಿ ಅದರದೇ ಆದ ಒಂದು ಹೆಚ್ಚಿನ ಅಧ್ಯಯನ ಮತ್ತು ಹೆಚ್ಚಿನ ಒಂದು ಮಾಹಿತಿ ಕೊಡುವಂತ ವಿಜ್ಞಾನಿಗಳು ಏನಾದ್ರು ಬೇಕು ಅಂದ್ರೆ ಈ ಸಂಖ್ಯೆಗೆ ಕರೆ ಮಾಡಬಹುದು. ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಒಂದು ಸಂಸ್ಥೆಯ ಒಂದು ದೂರವಾಣಿ ಸಂಖ್ಯೆ. ಇದನ್ನ ಸೋಮವಾರದಿಂದ ಶನಿವಾರ ವರ್ಕಿಂಗ್ ಡೇಸ್ ನಲ್ಲಿ ಬೆಳಿಗ್ಗೆ 9-4 ಗಂಟೆ ಒಳಗೆ ದೂರವಾಣಿ ಕರೆ ಮಾಡಿ ಯಾವುದೇ ಒಂದು ಬೆಳೆಗಳ, ಯಾವುದೇ ಒಂದು ಬೀಜಗಳ ಅಥವಾ ಬೇಸಾಯ ಪದ್ಧತಿಗಳ ಒಂದು ವಿವರಣೆಯನ್ನು ಪಡೆಯಬಹುದು. ಇದರ ದೂರವಾಣಿ ಸಂಖ್ಯೆ ಹೇಳ್ತೀನಿ, 0800-230-861-00. ಮತ್ತೊಮ್ಮೆ ಹೇಳ್ತೀನಿ, 0800-230-861-00. ಮತ್ತೆ ನನ್ನ ಒಂದು ಮೊಬೈಲ್ ಸಂಖ್ಯೆ ಹೇಳೋದಾದ್ರೆ, ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಯಾರಿಗಾದ್ರೂ ಆಸಕ್ತರು, ನನ್ನ ಒಂದು ವೈಯಕ್ತಿಕ ದೂರವಾಣಿ ಸಂಖ್ಯೆ ಆದ್ರೆ 9972-00-85-44. ಮತ್ತೊಮ್ಮೆ ಹೇಳ್ತೀನಿ, 9972-00-85-44. ಇನ್ನೊಂದ್ಸರಿ ಹೇಳ್ಬಿಡಿ ಸರ್, ಇನ್ನೊಂದ್ಸರಿ ಹೇಳ್ಬಿಡಿ. 9972-00-85-44. ಒಳ್ಳೇದು ಡಾಕ್ಟರ್ ಬಿ ಆರ್ ರಘು ಅವರ, ಇದುವರೆಗೂ ಅಲ್ಪಾವಧಿ ದ್ವಿದಳ ಹಾಗೂ ಬಳ್ಳಿ ಜಾತಿಯ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ತೆ, ನಮಸ್ತೆ, ಧನ್ಯವಾದಗಳು. ಇದುವರೆಗೆ ಅಲ್ಪಾವಧಿ ದ್ವಿದಳ ಹಾಗೂ ಬಳ್ಳಿ ತರಕಾರಿ ಬೆಳೆಗಳು ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿ ಆರ್ ರಘು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ರೈತನ ಸಂಪತ್ತು, ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಎತ್ತುಗಳ ಇತಿಹಾಸ ಈ ಕುರಿತು ಪಶುವೈದ್ಯರಾದ ಡಾ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.